ಏನೆಲ್ಲ ಕಾರ್ಯಕ್ರಮಗಳನ್ನು ನಿಮ್ಮ ಸಂಸ್ಥೆಯ ಮೂಲಕ ಗ್ರಾಮೀಣ ಪರಿಸರದಲ್ಲಿ ನಡೆಸೋದಕ್ಕೆ ಸಾಧ್ಯ ಆಗಿದೆ, ಆ ಬಗ್ಗೆ ಒಂದಿಷ್ಟು ಮಾಹಿತಿ ಮಾಡಿಕೊಡಿ. ನಮಸ್ಕಾರ ಸುಬ್ರಹ್ಮಣ್ಯಂ ಅವರೇ, ನಮ್ಮನ್ನು ಕರೆ ಮಾಡಿ ಮಾತಾಡೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದು ಭಾಳ ಸಂತೋಷ ಆಗ್ತಾ ಇದೆ. ಈ ಪ್ರಥಮ್ ಮೈಸೂರು ಅನ್ನೋ ಸಂಸ್ಥೆ ಒಂದು 20 ವರ್ಷದ ಹಿಂದೆ ನಾವು ಶುರು ಮಾಡಿದ್ದು. ಮೂಲ ಉದ್ದೇಶ ಏನಿತ್ತು ಅಂತಂದರೆ ಮಕ್ಕಳ ಕಲಿಕೆ ಇನ್ನೂ ಹೆಚ್ಚಾಗಬೇಕು, ಮಕ್ಕಳೆಲ್ಲ ಶಾಲೆಗಳಿಗೆ ಹೋಗಬೇಕು ಮತ್ತು ಶಾಲೆಯಿಂದ ಹೊರಗಡೆ ಇರಬಾರ್ದು ಅನ್ನೋ ಉದ್ದೇಶದಿಂದ 20 ವರ್ಷದಿಂದ ನಾವು ಶುರು ಮಾಡಿದ್ದು. ನಾವು ಶುರು ಮಾಡಿದ ಮೇಲೆ ನಮ್ಗೆ ಅಷ್ಟೊಂದು ಈ ಶಾಲೆಗಳು ನಡೆಸೋದು ಮಾಡೋದು ಅನ್ನೋದು ನಮಗೆ ಏನು ಅನುಭವ ಇರಲಿಲ್ಲ. ನಾವು ಕಲ್ತ್ವಿ, ಮಕ್ಕಳು ಕಲ್ತಂಗೆ ನಾವು ಶುರು ಮಾಡಿದ ಮೇಲೆ ನಾನು ನನ್ನ ಹೆಂಡತಿ ಜೊತೆಗೆ ನಾವು ಇದು ಶುರು ಮಾಡಿದ್ದು, ಸುಮಾರು ಕಲ್ತ್ವಿ ನಾವು. ಕ್ರಮೇಣ ಒಂದು 15-16 ವರ್ಷ ನಾವು ಕೆಲಸ ಮಾಡಿದ ಮೇಲೆ ನಮಗೆ ಏನು ನಮಗೆ ಅನ್ನಿಸ್ತು ಅಂತಂತಂದರೆ, ಇಷ್ಟು ಕೆಲಸ ಮಾಡಿನೂ ಕಲಿಕೆ ಮಟ್ಟ ಎಲ್ಲಿದೆಯೋ ಅಲ್ಲೇ ಉಳ್ಕೊಳ್ತು. ಸೊ ಇದೊಂದು ನಮಗೆ ಒಂದು ಯೋಚನೆಯೇ ಆಗೋಯ್ತದು. ಆವಾಗ ನಮಗೆ ಏನು ಅನ್ನಿಸ್ತು ಅಂತಂದರೆ ಏನಾದ್ರು ಒಂದು ಬದಲಾವಣೆ ಮಾಡಬೇಕು, ನಮ್ಮ ಅಪ್ರೋಚಲ್ಲೇ ಒಂದು ಬದಲಾವಣೆ, ಯೋಚನೆಯಲ್ಲೇ ಒಂದು ಬದಲಾವಣೆ ಆಗಬೇಕು ಅನ್ನೋ ಉದ್ದೇಶದಿಂದ ಮಾಡೆಲ್ ವಿಲೇಜ್ ಅನ್ನೋ ಒಂದು ಕಾನ್ಸೆಪ್ಟ್ ಬಂತದ್ದು. ಈ ಮಾಡೆಲ್ ವಿಲೇಜ್ ಏನು ವ್ಯತ್ಯಾಸ ಅಂತಂತಂದರೆ, ಬರೀ ಶಾಲೆ ಒಳಗೆಲ್ಲ ಕಲಿಯೋದು, ಮಕ್ಕಳು ಕಲಿಕೆ ಹೊರಗಡೆ ಏನು ಅಂತಂತಂದರೆ ಮನೆ ಆಗ್ಬೋದು, ಆಟದ ಮೈದಾನ ಆಗ್ಬೋದು, ಇಲ್ಲದೇ ಇದ್ರೆ ಒಂದು ಸಮುದಾಯದ ಜೊತೆ ಹೇಗೆ ಸಂಪರ್ಕ, ಅವ್ರ ಜೊತೆ ನಡವಳಿಕೆ ಹೆಂಗಿರಬೇಕು, ಈ ಪ್ರತಿಯೊಂದು ಅಂಶಗಳನ್ನು ಬೇಕಾಗಿದೆ, ಇದು ಬಹಳ ಮುಖ್ಯ ಅಂತ ಅನ್ನೋ ಒಂದು ಉದ್ದೇಶದಿಂದ ಇಡೀ ಇಕೋಸಿಸ್ಟಮ್ ಅಂತಾರೆ ಎನ್ವೈರನ್ಮೆಂಟ್ನೇ ಬದಲಾವಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದೊಂದು ಶುರು ಮಾಡಿದ್ವಿ. ನಾವು ಪ್ರಥಮ ಮೈಸೂರಲ್ಲಿ ಏನು ಅಂತಂತಂದರೆ ನಾವು ಸುಮಾರಷ್ಟು ಎಕ್ಸ್ಪೆರಿಮೆಂಟ್ ಮಾಡ್ತೀವಿ. ಅದು ನಮ್ಮ ವೈಶಿಷ್ಟ್ಯತೆ ಏನು ಅಂತಂತಂದರೆ ಈ ಒಂದು ಎಕ್ಸ್ಪೆರಿಮೆಂಟ್ ಅನ್ನೋದು. ಪ್ರಥಮ ಮೈಸೂರಲ್ಲಿ ಮಾಡೆಲ್ ವಿಲೇಜ್ ಅನ್ನೋದು ನಾವೊಂದು 4 ಹಳ್ಳಿನ ಚುನಾಯಿಸಿದ್ದೀವಿ, ಮುತ್ತತ್ತಿ, ಯಾಕ್ನೂ, ಸುಜಲೂರ್ ಮತ್ತು ಮಾವಿನಹಳ್ಳಿ ಅಂತ. ಇದೆಲ್ಲ ನಮ್ಮ ಟಿ ನರಸೀಪುರದ ತಾಲೂಕಲ್ಲೇ ಇದೆ. ಇದು ಇಲ್ಲಿ ನಾವು 2017 ಶುರು ಮಾಡಿದ್ದದು. 2017 ಶುರು ಮಾಡಿದ್ಮೇಲೆ ಒಂದೂವರೆ ವರ್ಷಕ್ಕೆ ಈ ಕೋವಿಡ್ ಅನ್ನೋದು ಬಂದು ಪ್ರಯತ್ನಗಳು ಎಲ್ಲ ನಿಂತೋಯ್ತದ್ದು. ಅದು ಒಂದು ನಮಗೆ ಒಂದು ಸೆಟ್ ಬ್ಯಾಕ್ ಅಂತಂತಾರೆ. ಆದರೆ ಈ ಶಾಲೆಗಳು ಮುಚ್ಚಿದ ಮೇಲೆ ನಾವು ತೆರೆದಾಗ, ಈ ಒಂದು 6 ತಿಂಗಳ ಹಿಂದೆ ಶುರು, ಸ್ವಲ್ಪ ಕೋವಿಡ್ ಅದು ಹಾವಳಿ ಕಡಿಮೆ ಆಯ್ತದ್ದು, ಶುರುವಾದಾಗ ನಾವು ತಿರ್ಗಾ ಒಂದು ಅಸೆಸ್ಮೆಂಟ್ ಅಂತ ಮಾಡಿದ್ವಿ ಮಕ್ಕಳಿಗೆ. ಅಸೆಸ್ಮೆಂಟ್ ಮಾಡಿದಾಗ ನಮಗೇನು ಅಂತ ಕಂಡು ಬಂತು ಅಂತಂತಂದರೆ, ನಮ್ಮ ಪ್ರಯತ್ನಗಳೆಲ್ಲ ಅದರ ಫಲಿತಾಂಶ ಏನು ಅಂತಂತಂದರೆ, ಈ ಮಕ್ಕಳು ಮರ್ತಿರಲಿಲ್ಲ, ಅವರು ಲರ್ನಿಂಗ್ ಲಾಸ್ ಅಂತಾರಲ್ಲ ಅದು ಆಗಿರಲಿಲ್ಲ. ಅದು ಶಾಲೆಗಳು ಮುಚ್ಚಿದ ಮೇಲೂ ನಾವೇನು ಮಾಡಿದ್ವಿ, ಟೆಲಿಫೋನಲ್ಲಾಗಲಿ, ಪುಸ್ತಕಗಳ ಅವ್ರಿಗೆ ಸಪ್ಲೈ, ಮನೆಗಳಿಗೆ ಸಪ್ಲೈ ಮಾಡೋದಾಗಲಿ, ಮತ್ತು ನಮ್ಮ ಲೋಕಲ್ ವಾಲಂಟಿಯರ್ಸು ಅವರು ಒಂದು ಸಂಪರ್ಕ ಇಟ್ಕೊಂಡಿದ್ರು. ದಿಸ್ ವಾಸ್ ಎ ಕಂಟಿನ್ಯೂಸ್ ಪ್ರೋಸೆಸ್. ಲರ್ನಿಂಗ್ ಲಾಸ್ ಅನ್ನೋದು ಕಡಿಮೆ ಆಗೋಯ್ತದ್ದು. ನಾವೇನು ಮಾಡಿದ್ವಿ ಅಪ್ಪ, ನಾವು ಎಲ್ಲ ತಿಳ್ಕೊಂಡಿದ್ದೀವಲ್ಲ, ವೈ ಡೋಂಟ್ ವಿ ಕಂಪೇರ್ ಇಟ್ ವಿತ್ ಎ ನಾನ್ ಮಾಡೆಲ್ ವಿಲೇಜ್? ಈಗ ನಾವೇನೋ ಒಂದು ಅಬ್ಸರ್ವೇಷನ್ನು ಒಂದು ಡೇಟಾ ಕಲೆಕ್ಟ್ ಮಾಡಿದ್ವಿ, ಆದರೆ ನಮ್ಮ ಬೇರೆ 2 ಹಳ್ಳಿಲಿ ಕಂಪೇರ್ ಮಾಡೋಣ, ಲೆಟ್ ಅಸ್ ಸಿ ದ ಡಿಫ್ರೆನ್ಸ್ ಅನ್ನೋದು ಒಂದು ನಮ್ಮ ಮನಸ್ಸಿಗೆ ಬಂದದ್ದು. ಅದು ಮಾಡಿದಾಗ ನಮಗೇನು ಕಂಡು ಬಂತು ಅಂತಂತಂದರೆ, ನಮ್ಮ ಮಕ್ಕಳಲ್ಲಿ ಕನಿಷ್ಠ ಪಕ್ಷ ಒಂದು 20-25% ಇಂಪ್ರೂವ್ಮೆಂಟ್ ಇತ್ತು. ಮರ್ತಿರಲಿಲ್ಲ ಮಕ್ಕಳು, ಶಾಲೆಗಳು ತಿರ್ಗಾ ಶುರುವಾಯ್ತಲ್ಲ, ಕ್ಯಾಚಪ್ ಟೈಮ್ ಅಂತಂತಾರಲ್ಲ ಅದು ಬಹಳ ಕಡಿಮೆ ಇತ್ತದು. ಸೊ ನಾವು ಎಲ್ಲಿ ಬಿಟ್ಟಿದ್ದು, ದೇ ಆರ್ ಏಬಲ್ ಟು ಕ್ಯಾಚಪ್ ವಿತ್ ದಟ್ ಲರ್ನಿಂಗ್ ಲಾಸ್. ಆ್ಯಂಡ್ ದಿಸ್ ಇಸ್ ದಿ ಯುನಿಕ್ನೆಸ್ ಆಫ್ ನಮ್ಮ ಮಾಡೆಲ್ ವಿಲೇಜ್ ಕಾನ್ಸೆಪ್ಟ್. ಆಮೇಲೆ ವಿ ಮೇಕ್ ದಿ ಎಂಟೈರ್ ಕಮ್ಯುನಿಟಿ ಅವರ್ ಪಾರ್ಟ್ನರ್ಸ್. ಬರೀ ಶಾಲೆಯೊಳಗಲ್ಲ, ಟೀಚರ್ಸ್ ಒಂದೇ ಅಲ್ಲ, ತಂದೆ ತಾಯಿ ಆಗಿರ್ಬೋದು, ಮತ್ತು ನಮ್ಮ ಎಸ್ ಡಿ ಎಮ್ ಸಿ ಮೆಂಬರ್ಸ್ ಆಗಿರ್ಬೋದು, ಪಂಚಾಯಿತಿ ಮೆಂಬರ್ಸ್ ಆಗಿರ್ಬೋದು, ಮತ್ತು ಇಡೀ ಕಮ್ಯುನಿಟಿ ಅವೇರ್ನೆಸ್ಸು ಜಾಸ್ತಿ ಆಗಬೇಕಾಗಿತ್ತು. ಪ್ಲಸ್ ಕಂಪ್ಯೂಟರ್ ಟ್ರೈನಿಂಗ್ ಒಂದಂತ ಮಾಡಿಕೊಂಡಿದ್ದೀವಿ, ಅದು ದಟ್ ಈಸ್ ಕಾಲ್ಡ್ ಲರ್ನಿಂಗ್ ಸ್ಪೇಸ್ ವೇರ್ ದಿ ಎಂಟೈರ್ ವಿಲೇಜ್ ಕಮ್ಸ್ ಟುಗೆದರ್. ನಾವು ಏನಾದರೂ ಒಂದು ಅನೌನ್ಸ್ಮೆಂಟು, ಒಂದು ಪ್ರೋಗ್ರಾಮ್ ಮಾಡಬೇಕು ಅಂತಂತಂದರೆ ಎಲ್ಲರೂ ಲರ್ನಿಂಗ್ ಸ್ಪೇಸ್ಗೆ ಬರ್ತಾರೆ. ಸೊ ಇದು ನಾವು ಉಪಯೋಗಿಸ್ಕೊಂಡು ವಿ ಆರ್ ಏಬಲ್ ಟು ಡಿಸ್ಪೆನ್ಸ್ ವಿತ್ ಲಾಟ್ ಆಫ್ ಇನ್ಫಾರ್ಮೇಶನ್. ಫೈನಲಿ ಒಂದು ಭಾಳ ಮುಖ್ಯವಾದ ಕಾರ್ಯಕ್ರಮ ನಮ್ಮದೇನು ಅಂತಂತಂದರೆ ಮೆಂಟರಿಂಗ್ ಅಂತ. ನಾವು ಸಾಮಾನ್ಯವಾಗಿ ಅಂದ್ಕೊಳ್ತೀವಿ ಅಂತಂತಂದರೆ ಮಗು ಅದರ ಕ್ಲಾಸ್ ಪುಸ್ತಕ ಆಗಲಿ, ಕರಿಕ್ಯುಲಮ್ ಆಗಲಿ, ದಟ್ ಇಟ್ ಸೆಲ್ಫ್ ಈಸ್ ಎಜುಕೇಷನ್ ಅಂತ ಅಂದ್ಕೋತೀವಿ. ಬಟ್ ನಮ್ಮ ಕಾನ್ಸೆಪ್ಟ್ ಏನು ಅಂತಂತಂದರೆ ಎಜುಕೇಷನ್ ಈಸ್ ಬಿಯಾಂಡ್ ಬುಕ್ಸ್, ಬಿಯಾಂಡ್ ಸ್ಕೂಲ್, ಬಿಯಾಂಡ್ ಕ್ಲಾಸ್ ರೂಮ್ ಅಂತ. ಸೊ ಈ ಮೆಂಟರಿಂಗಲ್ಲಿ ಒನ್ ಅಡಲ್ಟ್ ಈಸ್ ಪೇರ್ಡ್ ವಿತ್ ಎ ಚೈಲ್ಡ್. ಸೊ ಅವರು ದೇ ಕೀಪ್ ಇನ್ ಟಚ್ ವಿತ್ ಒನ್ ಅನದರ್. ಎಲ್ಲ ಫೋನಲ್ಲಿ, ಪರ್ಸನಲ್ ಕಾಂಟ್ಯಾಕ್ಟ್ ಇಲ್ಲ, ಹಣಕಾಸಿನ ವ್ಯವಹಾರ ಏನಿರೋದಿಲ್ಲ. ಸೊ ಈ ಮಕ್ಕಳೇನಾದರೂ ಪ್ರಶ್ನೆಗಳಿದ್ದರೆ ಮೆಂಟರ್ನ ಕೇಳ್ತಾರೆ, ಮೆಂಟರ್ ಅಡ್ವೈಸ್ ಮಾಡ್ಬೋದು, ಮಾರ್ಗದರ್ಶನ ಕೊಡ್ಬೋದು. ಸೊ ದಿಸ್ ಈಸ್ ದಿ ಕೋರ್ ಆಫ್ ದಿ ಮೆಂಟರಿಂಗ್ ಪ್ರೋಗ್ರಾಮ್ ವಿಚ್ ಈಸ್ ಹೆಲ್ಪಿಂಗ್ ಅಸ್. ಮಕ್ಕಳಲ್ಲಿ ಬಹಳ ಬದಲಾವಣೆಗಳು ಕಂಡು ಬರ್ತಾ ಇದೆ ನಮಗೆ. ದಿಸ್ ಈಸ್ ಅಬೌಟ್ ಮಾಡೆಲ್ ವಿಲೇಜ್ ಸರ್. ನಿಮಗೊಂದು ತೃಪ್ತಿ ಇದೆ? ನಮ್ಮದು ಬಹಳ ದೊಡ್ಡ ತೃಪ್ತಿ ಅನ್ನೋದು, ಇಟ್ ಈಸ್ ಬೌಂಡ್ಲೆಸ್. ಈಗ ಹನುಮಂತರಾವ್ ಅವರ ಕಡೆಗೆ ನಾವು ಹೋಗೋಣ. ಹನುಮಂತರಾವ್ ಅವರೇ ಗ್ರಾಮಗಳನ್ನು ಮಾದರಿ ಗ್ರಾಮಗಳಾಗಿ ರೂಪಿಸಬೇಕು ಅನ್ನೋ ಒಂದು ಉದ್ದೇಶದೊಂದಿಗೆ 4 ಹಳ್ಳಿಗಳನ್ನು ನೀವು ಈಗಾಗಲೇ ಟಿ ನರಸೀಪುರ ತಾಲೂಕಿನ ಮುತ್ತತ್ತಿ, ಸುಜನೂರು, ಹಾಕನೂರು ಮತ್ತು ಇನ್ನೊಂದು ಮಾವನಹಳ್ಳಿ, ಈ 4 ಗ್ರಾಮಗಳಿಗೆ ಹೋದ್ರಿ. ಗ್ರಾಮೀಣ ಪರಿಸರದಲ್ಲಿ ಅವರ ಅವಶ್ಯಕತೆಗಳು ಏನೆಲ್ಲ ನಿಮ್ಮ ಗಮನಕ್ಕೆ ಬಂದವು? ಅದಕ್ಕಿಂತ ಮುಖ್ಯವಾಗಿ ಈ ಅರಣ್ಯ ನಾಶದ ಬಗ್ಗೆ ನಿಮಗೆ ಕಾಳಜಿ ಇದೆ, ಅದನ್ನು ಪುನರ್ ನಿರ್ಮಾಣ ಮಾಡಬೇಕು, ರೆಸ್ಟೋರ್ ಮಾಡಬೇಕು, ಪುನಶ್ಚೇತನ ಮಾಡಬೇಕು, ಇದಕ್ಕೂ ಸಹ ಕಾರ್ಯಕ್ರಮಗಳನ್ನು ರೂಪಿಸಿದ್ದೀರಿ. ಅದರ ಬಗ್ಗೆ ಗ್ರಾಮೀಣ ಯುವಕರಿಗೆ, ಗ್ರಾಮೀಣ ಜನತೆಗೆ ಮಾರ್ಗದರ್ಶನ ಸಹ ಮಾಡ್ತಾ ಇದ್ದೀರಿ. ಹೇಳಿ, ಇದೆಲ್ಲ ಹೇಗೆ ಶುರುವಾಯಿತು, ಏನು ಇಷ್ಟು ವರ್ಷಗಳಲ್ಲಿ ನಿಮ್ಮ ಅನುಭವ? ಸುಬ್ರಹ್ಮಣ್ಯ ಅವರಿಗೆ ಧನ್ಯವಾದಗಳು ಇವತ್ತಿನ ದಿನ ಇಲ್ಲಿ ಕರೆದು ನಮ್ಮೊಂದಿಗೆ ಮಾತಾಡೋದಕ್ಕಾಗಿ. ಈ ಪರಿಸರ ಅಂತ ಹೇಳೋದು ಮತ್ತು ಮನುಷ್ಯರು ಅಂತ ಹೇಳೋದು ಎರಡು ಬೇರೆ ಬೇರೆ ಅಲ್ಲ. ನಾವು ಯಾವಾಗ ಪರಿಸರ ಬೇರೆ, ಪ್ರಕೃತಿ ಬೇರೆ, ನಾವುಗಳು ಬೇರೆ ಅಂತ ಯಾವಾಗ ಅಂದ್ಕೊಂತೀವೋ ಆವಾಗ ಹಲವಾರು ಒಂದು ಪ್ರಾಬ್ಲಮ್ಗಳು ಶುರುವಾಗುತ್ತವೆ. ಈಗ ಪರಿಸರ ಅಂತ ಈಗ ನಾವು ನಮ್ಮ ಕಣ್ಣಿಂದ ಕಾಣುವಂಥದ್ದು ಒಂದು ಪ್ಯೂರ್ ಫಾರ್ಮಲ್ಲಿ ನಾವು ನೋಡಬೇಕು ಅಂದರೆ ನಮ್ಮ ಕಾಡುಗಳಲ್ಲಿ ಮಾತ್ರ ಕಾಣಬಹುದು. ಅದು ಇತ್ತೀಚೆಗೆ ಏನಾಗೋಗಿದೆ, ಕಾಡಲ್ಲೂ ಕೂಡ ಮನುಷ್ಯನ ಒಂದು ಇಂಪ್ರೆಷನ್ ಅದರ ಮೇಲೆ ಬಿದ್ದು ಹೋಗಿದೆ, ಅದರ ಪರಿಣಾಮ ಕಾಣಿಸ್ಕೋತಾ ಇದೆ. ಇವಾಗ ಕಾಡು ಅಂದರೆ ಬರೀ ಹಸಿರಿದ್ರೆ ಸಾಲದು, ಕಾಡಲ್ಲಿ ಪ್ರತಿಯೊಂದು ಥರದ ಗಿಡಮೂಲಿಕೆಗಳು, ಎಲ್ಲ ಮರಗಳು ಆಗಲಿ, ಹುಲ್ಲಾಗಲಿ, ಪಶುಗಳಾಗಲಿ, ಎಲ್ಲವೂ ಕೂಡ ಇರಬೇಕು. ಹಾಗಾದರೆ ಮಾತ್ರ ಒಂದು ಕಂಪ್ಲೀಟ್ ಕಾಡು ಅಂತ ಹೇಳಿಸ್ಕೊಳತ್ತದು. ಆವಾಗ ಅಂತಹ ಕಾಡಿಗೆ ಇದ್ದರೆ ಏನು, ಇಲ್ಲದೇ ಇದ್ರೆ ಏನು ಅಂತ ಕೂಡ ನಾವು ಕೇಳ್ಬೋದು, ಪ್ರಶ್ನೆ ಮಾಡ್ಬೋದು, ಹಂಗಿಲ್ಲದ್ರೆ ಏನಂತೆ ಈಗ ಅಂತ. ಈಗ ನಾನು ಆಗಲೇ ಹೇಳ್ದಂಗೆ ಕಾಡು ಬೇರೆ ಅಲ್ಲ, ನಾವು ಬೇರೆ ಅಲ್ಲ. ಕಾಡಿಗೆ ನಾವು ಯಾವ ರೀತಿ ಅದರದ್ದು ಒಂದು ಸ್ಥಿತಿ ಇರುತ್ತೆ, ಗತಿ ಇರುತ್ತೆ, ಅದೇ ಇವತ್ತಲ್ಲ ನಾಳೆ ಅದೇ ಸ್ಥಿತಿ ನಮಗೂ ಕೂಡ ಆಗ್ಬಿಡುತ್ತೆ. ಯಾಕೆಂದರೆ ನಾವೆಲ್ಲ ಒಂದೇ ಅಂಗ, ಒಂದು ಕಾಮನ್ ವೆಬ್ನ ಒಂದು ಎಲ್ಲ ಹಲವಾರು ಒಂದು ವೀಲ್ಗೆ ಹೇಗೆ ಸ್ಪೋಕ್ಸ್ ಇರುತ್ತೋ, ಒಂದು 5-6 ಸ್ಪೋಕ್ಗಳು ಬಿದ್ದೋಯ್ತು ಅಂದರೆ ವೀಲೇ ಆಮೇಲೆ ಬಿದ್ದು ಹೋಗುತ್ತೆ. ಅದೇ ರೀತಿಯಲ್ಲಿ ಕಾಡನ್ನ ಸಂರಕ್ಷಣೆ ಅಷ್ಟೇ ಮುಖ್ಯ ಆಗುತ್ತೆ. ಸೊ ಕಾಡಿಂದ ಎಷ್ಟು ಉಪಯೋಗಗಳು ಮನುಷ್ಯನಿಗೆ ಬರುತ್ತೆ ಅಂದರೆ, ಇವಾಗ ಫುಡ್ ಸೆಕ್ಯೂರಿಟಿ ಇರ್ಬೋದು, ವಾಟರ್ ಸೆಕ್ಯೂರಿಟಿ ಇರ್ಬೋದು. ವಾಟರ್ ಸೆಕ್ಯೂರಿಟಿ ಹ್ಯಾಕ್ ಕಾಡಿಂದ, ಮಳೆ ಎಲ್ಲ ಕಡೆ ಬೀಳುತ್ತಲ್ಲ ಅಂತ, ಮಳೆ ನೀರನ್ನ ಹಿಡಿದಿಟ್ಕೊಂಡು ನಮ್ಮ ಸಮ್ಮರ್ ಟೈಮಲ್ಲಿ ನಿಧಾನಕ್ಕೆ ಬಿಟ್ಕೊಡೋ ಅಂಥ ಒಂದು ಶಕ್ತಿ ಕಾಡಿಗೆ ಒಂದಕ್ಕೆ ಇರೋದು. ಇಲ್ಲಾಂತಿದ್ರೆ ಏನಾಗುತ್ತೆ, ಬರ ಬಂದ್ಬಿಡುತ್ತೆ, ಹೆಸರಲ್ಲಿ ಕುಡಿಯೋ ನೀರು ಇರೋದಿಲ್ಲ, ಮತ್ತು ಎಲ್ಲ ಟಾಪ್ ಸಾಯಿಲ್ ಕೂಡ ಎಲ್ಲ ಕೊಚ್ಕೊಂಡು ಹೋಗ್ಬಿಡುತ್ತೆ. ಅದೇ ಕಾಡಿಗೆ ಹೇಗೆ ಅದರದ್ದು ಭೂಮಿ ಇದು ಯಾವ ರೂಪ ಹೇಗಿರಬೇಕು, ಸಾಯಿಲ್ ಹೇಗಿರಬೇಕು, ಅದರ ಒಂದು ಹೆಲ್ತ್ ಹೇಗಿರಬೇಕು, ಹಾಗಿದ್ದಾಗ ಏನಾಗುತ್ತೆ, ಅದರಿಂದ ಮನುಷ್ಯನು ಕೂಡ ಸಾಕಷ್ಟು ಅನುಕೂಲಗಳಾಗುವಂಥದ್ದು ಇರುತ್ತೆ ಅದು. ಸೊ ಈ ಒಂದನ್ನ ಒಂದು ಕ್ಲೈಮೇಟ್ ಚೇಂಜ್ ಇರ್ಬೋದು ಎಲ್ಲದನ್ನು ಅದನ್ನು ತಡೆಗಟ್ಟಬೇಕು ಅನ್ನೋದಾದರೆ ನಮ್ಮ ಕಾಡಿನ ಏರಿಯಾ ಸಂಖ್ಯೆನೂ ಜಾಸ್ತಿ ಆಗಬೇಕು, ಮತ್ತು ಕಾಡಿನ ಕ್ವಾಲಿಟಿ ಏನಿದೆ ಅದು ಮುಖ್ಯ. ಅದು ಬಯೋಡೈವರ್ಸಿ ಏನಂತ ಹೇಳ್ತೀವಿ, ಜೀವ ವೈವಿಧ್ಯತೆ, ಅದು ಪೂರ್ಣವಾಗಿರಬೇಕು ಅದರಲ್ಲಿ. ಆ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ಬೇರೆ ಒಂದು ಸ್ವಸಹಾಯ ಸಂಘ ಇದೆ, ಒಂದು ಜಂಗಲ್ ಸ್ಕೇಪ್ಸ್ ಅಂತ, ಅದರ ಮುಖಾಂತರ ನಾವು ಒಂದು 15 ವರ್ಷದಿಂದ ಬಂಡಿಪುರ್ನ ಇರುವಂಥ ಕಾಡುಗಳಲ್ಲಿ ಇವಾಗ ಕಾಡನ್ನು ನಾವು ಪುನಶ್ಚೇತನೆ ಮಾಡಿ ಅದನ್ನು ಹಳೆ ರೂಪ ಏನಿತ್ತು ಒಂದು 200 ವರ್ಷದ ಹಿಂದೆ, 250 ವರ್ಷದಿಂದ ಹೇಗಿದ್ದಿರಬೇಕು ಕಾಡು, ಆ ಒಂದು ಸ್ಥಿತಿಗೆ ತರಕ್ಕೆ ನೋಡ್ತಾ ಇದ್ದೀವಿ. ನಮ್ಮ ಪ್ರಯತ್ನ ಶುರುವಾಗಿದೆ ಅಲ್ಲಿ. ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ಅವರ ಕೃಷಿಗೆ ಬೇಕಾದಂತಹ ಮುಖ್ಯ ಪರಿಕರಗಳು, ಅದರಲ್ಲಿ ಗೊಬ್ಬರ ಸಹ ಒಂದು. ಈ ಗೊಬ್ಬರದ ತಯಾರಿಕೆಯಲ್ಲೂ ಸಹ ಇರುವಂತಹ ತಂತ್ರಜ್ಞಾನ ಜೊತೆಗೆ ಪಾರಂಪರಿಕ ತಿಳುವಳಿಕೆ ಇವೆರಡನ್ನೂ ಸೇರಿದ ಹಾಗೆ ಮಾಡೋದಕ್ಕೂ ಕೆಲವು ಕಾರ್ಯಕ್ರಮಗಳನ್ನು ನೀವು ರೂಪಿಸ್ತಿದ್ದೀರಾ ಅಂತ ಗೊತ್ತಾಯಿತು. ಹೇಳಿ ಅದರ ಬಗ್ಗೆ ಸರ್. ಇದು ನಾವು ಎಲ್ಲರೂ ನಮಗೆ ತಿಳಿದಂಗೆ ಭೂಮಿ ತಾಯಿ ಎಷ್ಟು ಮಟ್ಟಿಗೆ ಹೆಲ್ತಿಯಾಗಿ ಇರ್ತಾಳೋ ಅಷ್ಟೇ ನಮಗೆ ನಮ್ಮ ಕಾಯಿ ತರಕಾರಿ ಪ್ರತಿಯೊಂದು ಕೂಡ ಅಷ್ಟೇ ಅದರಲ್ಲಿ ಗುಣ ಇರುತ್ತೆ. ಅಂತಹ ತರಕಾರಿನ ನಾವು ತಿಂದಾಗ ನಮಗೆ ಗುಣ ಬರುತ್ತೆ, ಇಲ್ಲಾಂದ್ರೆ ನಮಗೆ ಇಮ್ಯುನಿಟಿ ಆಗಲಿ ಇರೋದಿಲ್ಲ. ಮೇಲೆ ನೋಡೋಕ್ಕೆಲ್ಲ ಕಟ್ಟುಮುಟ್ಟಾಗಿರ್ಬೋದು, ಒಳಗಡೆ ಮೂಳೆಗಳು ಡೆನ್ಸಿಟಿ ಇಲ್ಲದೆ ಇರ್ಬೋದು, ಆಸ್ಟಿಯೋಪೋರೋಸಿಸ್ ಇರ್ಬೋದು, ಮತ್ತೊಂದು ಕಾಯಿಲೆ ಇರ್ಬೋದು, ಅದರಲ್ಲಿ ಕ್ವಾಲಿಟಿ ಇರೋದಿಲ್ಲ. ನಮ್ಮ ಮೈಗಳಲ್ಲಿ. ಯಾಕಂದರೆ ನಾವು ಸರಿಯಾಗಿರುವಂಥ ಆಹಾರ ಅಂದರೆ ನಾವು ಕಾಯಿ ತರಕಾರಿ ಎಲ್ಲ ನೋಡ್ಕೊಂಡ್ಕೊಂಡು ತಿಂದಿರ್ತೀವಿ, ಆದರೆ ಅದರಲ್ಲಿ ಏನು ಪೌಷ್ಟಿಕಾಂಶ ಇರಬೇಕೋ ಅದು ಇರೋದಿಲ್ಲ. ಅದು ಏನಕ್ಕೆ ಅಂದರೆ ಅಂತಹ ಒಂದು ಭೂಮಿ ಮೇಲೆ ಬೆಳೆದಿಲ್ಲ ಅದು. ಸೊ ಇದಕ್ಕೆ ಮೂಲ ಒಂದು ಕಾರಣ ಏನಾಗುತ್ತೆ ಅಂದರೆ ಯಾವ ರೀತಿ ನಾವು ನಮ್ಮ ಭೂಮಿನ ನೋಡ್ಕೊತೀವಿ, ಆರೈಕೆ ಹೆಂಗೆ ಕೊಡ್ತೀವಿ ಅದಕ್ಕೆ ಅದ್ರ ಮೇಲೆ ಹೋಗುತ್ತೆ. ಇವಾಗ ಒಂದು ಕಾಡಿನ ಒಂದು ಎಕ್ಸಾಂಪಲ್ ತೊಗೊಂಡ್ರೆ ಅಲ್ಲಿ ಯಾರೂ ಹೋಗ್ಬಿಟ್ಟು ಅದಕ್ಕೆ ನೀರು ಹಾಕಲ್ಲ, ಅಲ್ಲೇನು ಗೊಬ್ಬರನೂ ಕೊಡಲ್ಲ, ಇದ್ರೂ ಭಾಳ ಚೆನ್ನಾಗಿ ಬೆಳೆಯುತ್ತೆ ಅಲ್ಲಿ, ಒಳ್ಳೆ ಹಸಿರಾಗಿ ಚೆನ್ನಾಗಿರುತ್ತೆ. ಅದಕ್ಕೆ ಒಂದು 3-4 ತಿಂಗಳು ನೀರಿಲ್ಲದ್ರೂ ಕೂಡ ಹೇಗೆ ಅದಕ್ಕೆ ಜೀವನ ಮಾಡಿಕೊಂಡು ಮಳೆ ಬಂದಾಗ ಎಷ್ಟು ರಸರಸವಾಗಿರುತ್ತೆ ಅನ್ನೋ ನಾವೆಲ್ಲರೂ ನೋಡಿದ್ದೀವಿ. ಸೊ ಅದು ಹೇಗೆ ಕಾಡಲ್ಲಿ ಮಾತ್ರ ಅದಾಗಕ್ಕೆ ಸಾಧ್ಯ, ನಾವು ನಮ್ಮ ಒಂದು ರೈತರ ಜಮೀನುಗಳಲ್ಲಿ ಯಾಕೆ ಹಂಗೆ ಆಗಬಾರ್ದು ಅನ್ನೋಂಥದ್ದು ನಾವು ಯೋಚನೆ ಮಾಡೋದಾದರೆ, ಕಾಡಿನಲ್ಲಿ ಒಂದು ಆಟೋಮ್ಯಾಟಿಕ್ ಒಂದು ಸೈಕಲ್ ಇರುತ್ತೆ ಅಲ್ಲಿ. ಅಲ್ಲಿ ಒಂದು ಎಲೆ ಬಿದ್ದರೂ ಗೊಬ್ಬರ ಆಗುತ್ತೆ, ಬರೀ ಎಲೆ ಮಾತ್ರ ಅಲ್ಲ, ಜೊತೆಗೆ ಪಶುಗಳ ಒಂದು ವೇಸ್ಟ್ ಪ್ರಾಡಕ್ಟ್ ಕೂಡ ಇರುತ್ತೆ ಮಿಕ್ಸ್ ಆಗಿ. ಹ್ಯೂಮಸ್, ಅದು 100+ ವರ್ಷ ಬಿದ್ದು ಬಿದ್ದು ಬಿದ್ದು ಹ್ಯೂಮಸ್ ಅಂತ ಕ್ರಿಯೇಟ್ ಆಗುತ್ತೆ. ಆ ಹ್ಯೂಮಸ್ಸಲ್ಲಿರುವಂಥ ಒಂದು ಗುಣಾಂಶ ನಮಗೆ ಬೇರೆ ಎಲ್ಲೂ ಸಿಗೋದಿಲ್ಲ. ಅದು ಈ ಒಂದು ಇದಕ್ಕೆ ಹತ್ತಿರ ಒಂದು ಆದಷ್ಟು ಹತ್ತಿರ ಬರೋದಕ್ಕೆ ಹೇಗೆ ಮಾಡ್ಬೋದು ಅಂತ ನಾವು ನೋಡೋದಾದರೆ, ನಾವು ಕಾಂಪೋಸ್ಟಿಂಗ್ ಅಂತ ಏನು ಮಾಡ್ತೀವಿ ಗೊಬ್ಬರ ಮಾಡೋದ್ರಲ್ಲಿ, ನಮ್ಮ ಕೊಟ್ಟಿಗೆ ಗೊಬ್ಬರನೇ ಇರ್ಬೋದು. ಇವಾಗ ನಾವು ಸಾಮಾನ್ಯ ಹಳ್ಳಿ ಕಡೆಗೆ ಹೋಯ್ತು ಅಂದರೆ ನೋಡ್ತೀವಿ, ಹಳ್ಳಿ ಎಂಟ್ರ್ ಆಗ್ತಿದ್ದಂಗೆ ಅಥವಾ ಆಚೆ ಹೋಗ್ತಿದ್ದಂಗೆ ರೋಡಿಂದ ಈ ಕಡೆ ಬದಿಯಲ್ಲಿ ಆ ಕಡೆ ಬದಿಯಲ್ಲಿ ತಿಪ್ಪೆ ಗೊಬ್ಬರ ಗುಂಡಿ ಇದು ನಾವು ನೋಡ್ಬೋದು, ರಾಶಿ ಬಿದ್ದಿರತ್ತೆ. ಆದರೆ ಅದು ಬಿಸಿಲಲ್ಲಿ ಒಣಗ್ತಾ ಇರುತ್ತೆ ಅದು, ಹಾಗಾಗಿ ಅದರಲ್ಲಿ ಸಾಕಷ್ಟು ಅದ್ರ ಪೌಷ್ಟಿಕಾಂಶಗಳು ಹೊರಟೋಗುತ್ತೆ, ಮತ್ತು ಬರೀ ಮಿಕ್ಸ್ ಆಗೋದು ಇಲ್ಲ, ಬರೀ ಗೊಬ್ಬರ ಒಂದೇ ಇರುತ್ತೆ. ಇವಾಗ ನಾವೇನು ಮಾಡಬೇಕು ಅಂತ ಅನ್ಕೊತಾ ಇದ್ದೀವಿ ಅಂದರೆ, ಕಾಡಿನ ಒಂದು ಉದಾಹರಣೆ ತೊಗೊಂಡು ನಾವು ಅದನ್ನು ನಾವು ನಮ್ಮ ರೈತರ ಜಮೀನುಗಳಲ್ಲಿ ಅದನ್ನು ಉಪಯೋಗಿಸ್ಕೊಂಡು ಅಂದರೆ ಬಯೋಮಾಸ್ ಇರ್ಬೋದು, ಅದ್ರ ಹಸಿರು ಜೊತೆಗೆ ಸಗಣಿ ಜೊತೆಗೆ ಗಂಜಲ ಜೊತೆಗೆ ಒಂದು ಸ್ವಲ್ಪ ಮಣ್ಣು ಎಲ್ಲ ಯಾವ ರೀತಿ ಮಿಕ್ಸ್ ಮಾಡಿ ಅದನ್ನು ಗುಂಡಿಯೊಳಗೆ ಹಾಕಿ ನಾವು ಗಾಳಿ ಇಲ್ಲದೆ ಇರೋ ರೀತಿಯಲ್ಲಿ ಮಾಡೋದಲ್ಲ, ಗಾಳಿನೂ ಸೇರಿಸ್ಕೊಂಡು ಏರೋಬಿಕ್ ಮೆಥಡ್ನಲ್ಲಿ ನಾವು ಅದನ್ನ ಕಾಂಪೋಸ್ಟ್ ಮಾಡಿಕೊಂಡಾಗ ಅದರಲ್ಲಿ ಗುಣಾಂಶ ಹ್ಯೂಮಸ್ ಏನಿದೆ ಅದಕ್ಕೆ ಸ್ವಲ್ಪ ಹತ್ತಿರ ಇದಕ್ಕೆ ಬರುತ್ತದು. ಅದನ್ನು ನಾವು ಉಪಯೋಗಿಸ್ಕೊಂಡು ತರಕಾರಿ ಮತ್ತೊಂದು ಬೆಳೆದಾಗ ಏನಾಗುತ್ತೆ, ಅವಾಗ ಅದರಲ್ಲಿರುವಂಥ ಒಂದು ಪೌಷ್ಟಿಕಾಂಶ ಜಾಸ್ತಿ ಆಗುತ್ತೆ. ಇವಾಗ ನೋಡಿ, ಯಾವುದು ಪ್ರತಿಯೊಂದು ಕೂಡ ಯಾವುದಕ್ಕೂ ಏನು ಕಾಸ್ಟ್ ಇಲ್ಲ. ನಮಗೆ ಕೊಟ್ಟಿಗೆ ಗೊಬ್ಬರ ಆಗಲಿ ಹಳ್ಳಿನಲ್ಲೇ ಸಿಗತ್ತೆ, ಗಂಜಲ ಅಲ್ಲೇ ಸಿಗತ್ತೆ, ಮಣ್ಣು ಅಲ್ಲೇ ಸಿಗತ್ತೆ, ಮತ್ತು ವೇಸ್ಟು ಹಸಿರು ಏನೋ ಅದು ಅಲ್ಲೇ ಸಿಗತ್ತೆ. ಇದನ್ನು ಯಾವ ರೀತಿ ನಾವು ಒಂದು ಸದುಪಯೋಗ ಮಾಡ್ಕೋಬೋದು, ಯಾವ ರೀತಿ ಅದನ್ನು ಮಾಡಿಕೊಂಡ್ರೆ ಪ್ರಯೋಗ ಹೆಂಗೆ ಮಾಡಿಕೊಂಡ್ರೆ ಒಳ್ಳೆ ಫಸ್ಟ್ ಕ್ಲಾಸ್ ಗೊಬ್ಬರ ಹೇಗೆ ಸಿಗತ್ತೆ, ಆ ಗೊಬ್ಬರ ನಾವು ಅಳವಡಿಸ್ಕೊಂಡು ಉಪಯೋಗಿಸ್ಕೊಂಡಾಗ ಅದರಲ್ಲಿ ಬರುವಂಥ ತರಕಾರಿ ಇರ್ಬೋದು ಕಾಯಿ ಇರ್ಬೋದು ಮತ್ತೊಂದಾಗ್ಬೋದು ಒಳ್ಳೆ ಅದರಲ್ಲಿ ಪೌಷ್ಟಿಕಾಂಶ ಇರುವಂಥದ್ದು ಬರುತ್ತೆ. ಅದನ್ನು ನಾವೇ ಉಪಯೋಗಿಸ್ಕೊಂಡ್ರೆ ನಮ್ಮ ಆರೋಗ್ಯಕ್ಕೆ ಮೊದಲನೇದಾಗಿ ಅದರಲ್ಲೂ ಮಕ್ಕಳು ಗರ್ಭಿಣಿಯರು ಅದಕ್ಕೆಲ್ಲ ಬಹಳ ಒಂದು ಒಂದು ಉಪಯೋಗಕರ ಆಗುತ್ತೆ ಅಂತ ನಾವು ಶುರು ಮಾಡಿಕೊಂಡಿದ್ದೀವಿ ಅದನ್ನು. ಇನ್ನು ಅರಣ್ಯದ ಪುನರ್ ನಿರ್ಮಾಣ ಈ ಕಾರ್ಯದಲ್ಲಿ ನೀವು ಹೊಸ ಗಿಡಗಳನ್ನು ಅರಣ್ಯದಲ್ಲಿ ಆ ಪರಿಸರದಲ್ಲಿ ಬೆಳೆಯುವಂತಹ ಗಿಡಗಳನ್ನು ನೆಡೋದ್ರ ಮೂಲಕ ಅಥವಾ ನಿರ್ಮಾಣ ಮಾಡೋದ್ರ ಮೂಲಕ ಒಂದು ಪ್ರಯತ್ನ ಮಾಡ್ತಿದ್ದೀರಿ, ಅದಕ್ಕಾಗಿ ವಾರ್ಷಿಕವಾಗಿ ಏನೆಲ್ಲ ನಡೆಸ್ತೀರಿ ಅದನ್ನು ಹೇಳಿ. ಅದು ಒಂದು ತಾವು ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇವಾಗ ನಾವೆಲ್ಲರೂ ಸಾಮಾನ್ಯವಾಗಿ ಅಂದರೆ ಗೊತ್ತಿಲ್ಲದಿರೋದ್ರಿಂದ ಒಂದು ಸೀಡ್ ಬಾಲ್ ಆಗ್ಬೋದು ಅಥವಾ ಒಂದು ಹೋಗ್ಬೇಕಾದ್ರೆ ಯಾರೋ ಹೇಳಿರ್ತಾರೆ ಹಾಗೆ ಹೋಗ್ಬೇಕಾದ್ರೆ ಎಷ್ಟು ಬಿಡಿ ಆಚೆ ಬೀಜ ನೆತ್ಬಿಡಿ ಅಲ್ಲಿ ಬೆಳ್ಕೊಳತ್ತೆ ಅಂತ. ಒಂದು ಉದ್ದೇಶ ಒಳ್ಳೆಯದದು, ಅದರಲ್ಲಿ ಮಾತೇ ಇಲ್ಲ, ಒಳ್ಳೆ ಉದ್ದೇಶದಿಂದ ಮಾಡ್ತಿರೋದು. ಆದರೆ ಎಷ್ಟೊಮ್ಮೆ ಏನಾಗುತ್ತೆ ಅಂದರೆ ಒಳ್ಳೆ ಉದ್ದೇಶದಿಂದ ಮಾಡ್ತಿದ್ರು ಕೂಡ ಅದರ ಪರಿಣಾಮಗಳು ಅಷ್ಟೊಂದು ಒಳ್ಳೆಯದಿರೋದಿಲ್ಲ. ಇವಾಗ ಉದಾಹರಣೆಗೆ, ಇವಾಗ ನಾವು ಒಂದು ಜಾಗದಲ್ಲಿ ಬೆಳಿಬಾರ್ದಾದಿದ್ದು ಇವಾಗ ನಮ್ಮ ಬಂಡೀಪುರ ಕಾಡನ್ನೇ ತೊಗೊಳ್ಳೋದಾದರೆ ಅದರಲ್ಲೊಂದು 60% ಅದರಲ್ಲಿ ಒಂದು ಪರ್ಟಿಕ್ಯುಲರ್ ಒಂದು ಗಿಡ ಬೆಳ್ಕೊಂಬಿಟ್ಟಿದೆ. ಅದು ನಮ್ಮ ದೇಶದ್ದಲ್ಲ, ಅದು ಅದು ಅಮೆರಿಕಾ ಸೌತ್ ಅಮೆರಿಕಾಯಿಂದ ಬಂದಿರತಕ್ಕಂತಹ ಒಂದು ಗಿಡ, ಲಂಟನಾಕಮ, ಕರೆಕ್ಟ್, ಲಂಟನಾಕಮರ ಅಂತ. ಅದು ಇಡೀ ಕಾಡುಗಳೆಲ್ಲ ಆವರಿಸ್ಕೊಂಬಿಟ್ಟಿದೆ. 200 ವರ್ಷದ ಹಿಂದೆ ಕಲ್ಕತ್ತಾದಲ್ಲಿ ಬ್ರಿಟಿಷ್ನವ್ರು ತಂದಿದ್ದು ಹೆಡ್ಜ್ ಪ್ಲಾಂಟ್ ಅಂತ. ನೋಡಕ್ಕೆ ಒಳ್ಳೆ ಚಂದವಾಗಿರುತ್ತೆ, ಮುಳ್ಳಿರುತ್ತೆ, ಅದರಲ್ಲಿ ಬೇಲಿಗೆ ಇಟ್ಕೊಂಡಾಗ ಯಾರೂ ಈಚೆ ಆಚೆ ಹೋಗಿ ಓಡಾಡೋಕ್ಕಾಗಲ್ಲ ಅಂತ ಉದ್ದೇಶದಲ್ಲಿ ತಂದರು, ಒಳ್ಳೆ ಉದ್ದೇಶನೇ. ಆದರೆ ಇವತ್ತಿನ ದಿನ ಬಂಡೀಪುರ್ನಲ್ಲಿ 1000 ಸ್ಕ್ವೇರ್ ಕಿಲೋಮೀಟರ್ ಇದೆ, ಅದರಲ್ಲಿ 60% ಅಂದರೆ 600 ಸ್ಕ್ವೇರ್ ಕಿಲೋಮೀಟರ್ನಲ್ಲಿ ಯಾವುದೋ ಒಂದು ಡಿಗ್ರಿನಲ್ಲಿ ಅಥವಾ ಜಾಸ್ತಿ ಅಥವಾ ಮಧ್ಯಮ ಅಥವಾ ಕಮ್ಮಿ ನಿಟ್ಟಿನಲ್ಲಿ ಈ ಲ್ಯಾಂಟನ ಅನ್ನೋದು ಕಾಣಿಸ್ಕೊತಾ ಇದೆ. ಇದು ಇದ್ದಾಗ ಏನಾಗುತ್ತೆ, ಇದನ್ನು ಯಾವ ಒಂದು ಪಶು, ಜಿಂಕೆ ಆಗಲಿ, ಕಡವೆ ಆಗಲಿ, ಗಾಟಿ ಆಗಲಿ, ಯಾವುದು ತಿನ್ನೋದಿಲ್ಲ ಇದನ್ನು, ಆನೆ ಯಾವುದು ಮುಟ್ಟೋದಿಲ್ಲ. ಹಾಗಾಗಿ ಅದಕ್ಕೆ ಬೇಕಾಗಿರುವಂಥ ಆಹಾರ ಇಲ್ಲಿ, ಅದು ನ್ಯಾಚುರಲಿ ಅದು ನಾಡಿಗೆ ಬರುತ್ತೆ, ಅದು ಕಾಡಿನ ಬಿಟ್ಟು ನಾಡಿಗೆ ಬರುತ್ತೆ, ಅದರಿಂದ ಹುಲಿ ಬರುತ್ತೆ, ಅದರಿಂದ ಚಿರತೆ ಬರುತ್ತೆ ಮತ್ತೊಂದು. ಹೀಗಾಗಿ ನಮ್ಮಲ್ಲಿ ರೈತರಿಗೂ ಆನೆಗಳಿಗೂ ಮಧ್ಯೆ ಇರೋವಂಥ ಒಂದು ಕಾನ್ಫ್ಲಿಕ್ಟ್ ಜಾಸ್ತಿ ಆಗ್ತಾ ಇದೆ. ಇದು ನಮ್ಮ ಬಯೋಡೈವರ್ಸಿಟಿಗೆ ಕೂಡ ಭಾಳ ಒಂದು ದೊಡ್ಡ ಏಟು ಕೊಡ್ತಾ ಇದೆ. ಹಾಗಾಗಿ ಇದನ್ನು ಫಸ್ಟು ನಾವು ಕಾಡನ್ನ ಸಂರಕ್ಷಣೆ ಮಾಡಬೇಕು ಅಂದಾಗ ಯಾತಕ್ಕಾಗಿ ಕಾಡು ಕೆಟ್ಟು ಹೋಗಿದೆ ಅನ್ನೋ ಕಾರಣಗಳನ್ನ ಮೊದಲು ಕಂಡುಹಿಡಿಯಬೇಕು. ಈಗ ನಾನು ಹೇಳಿದ ಉದಾಹರಣೆ ಒಂದು ಬಿಕಾಸ್ ಆಫ್ ಲ್ಯಾಂಟನ. ಲ್ಯಾಂಟನ ಬಿಟ್ಟು ಬೇರೆ ಕಾರಣಗಳು ಇರ್ಬೋದು, ಅದು ಬೆಂಕಿ ಬಿದ್ದು ಹಾಳಾಗಿರ್ಬೋದು, ಅಥವಾ ಜಾಸ್ತಿ ನಾವು ಹಳ್ಳಿಗಳ ಹತ್ರ ಇದ್ದಾಗ ಏನಾಗುತ್ತೆ, ಅಲ್ಲಿ ಮೇಯಕ್ಕೆ ಅಂದ್ಬಿಟ್ಟು ಹಸು ಆಮೇಲೆ ಆಡು ಕುರಿ ಅದನ್ನೆಲ್ಲ ಒಳ ಕರ್ಕೊಂಡು ಹೋದಾಗ ಏನಾಗುತ್ತೆ, ಅದರಿಂದ ಬರ್ತಕ್ಕಂಥ ಕೆಲವೊಂದು ಕಾಯಿಲೆಗಳು ಈ ಕಾಡಲ್ಲಿರುವಂಥ ಪ್ರಾಣಿಗಳಿಗೂ ಬರ್ಬೋದು, ಅದೊಂದು ಕಾರಣ ಆಗುತ್ತೆ. ಕೆಲವು ಸರ್ತಿ ಏನಾಗುತ್ತೆ, ವುಡ್ ಕಟ್ಟಿಂಗ್ ಸೌದೆಗಾಗಿ ನಾವು ಕಟ್ ಮಾಡ್ಕೊಂಡು ಬಂದ್ಬಿಡ್ತೀವಲ್ಲ, ಅದೊಂದು ಕಾರಣ ಆಗುತ್ತೆ. ಇಜ್ಜಲ್ ಮಾಡೋಕ್ಕೆ ಅಂತ ಕಟ್ ಮಾಡ್ತಾರೆ ಅದನ್ನು. ಸೊ ಹಲವಾರು ಕಾರಣಗಳಿರುತ್ತೆ. ಸೊ ಈ ಕಾರಣಗಳು ಏನು ಅಂತ ನಾವು ಮೊದಲು ನೋಡಿಕೊಂಡು ಅದನ್ನು ನಾವು ಫಸ್ಟ್ ನಿಲ್ಲಿಸ್ತಡೆಗಟ್ಟಬೇಕು. ಯಾಕಂದರೆ ಒಂದು ಕಡೆ ಸರಿ ಮಾಡ್ತಾ ಇರ್ತೀವಿ, ಇನ್ನೊಂದು ಕಡೆ ಕಾರಣ ತೆಗೆದೇ ಹೋಯಿತು ಅಂದರೆ ಕಾಡು ಯಾವತ್ತೂ ಸರಿ ಹೋಗೋದಿಲ್ಲ. ಹಾಗಾಗಿ ಅದನ್ನು ನಾವು ಫಸ್ಟ್ ತಡೆಗಟ್ಟೋದಕ್ಕೆ ನಾವಲ್ಲಿ ಲೋಕಲ್ ಇರೋವಂಥವ್ರ ಜೊತೆಗೆ ನಾವೊಂದು ಪಾರ್ಟ್ನರ್ಶಿಪ್ ಬೆಳೆಸ್ಕೋಬೇಕು. ಯಾಕೆಂದರೆ ಅವ್ರು ಬೇರೆ ಅಲ್ಲ, ನಾವು ಬೇರೆ ಅಲ್ಲ. ಅವ್ರದ್ದು ಪ್ರಾಬ್ಲಮ್ ಏನಿದೆ ಅನ್ನೋದು ಅವ್ರಿಗೂ ಒಳ್ಳೆ ಒಂದು ಆದಾಯ ಬರೋ ಥರ, ಒಂದು ವರಮಾನ ಬರೋ ಥರ ಮಾಡಿಕೊಟ್ಟು ಒಂದು ಕಡೆ, ಇನ್ನೊಂದು ಕಡೆ ಅವ್ರನ್ನೇ ಉಪಯೋಗಿಸ್ಕೊಂಡು ನಾವು ಕಾಡಲ್ಲೂ ಕೂಡ ಅದನ್ನು ಸಂರಕ್ಷಣೆಗೆ ಉಪಯೋಗಿಸ್ಕೊಂಡಾಗ ಏನಾಗುತ್ತೆ, ಅವರವ್ರಲ್ಲ ಅಲ್ಲಿರೋಂಥ ಒಂದು ಜನಾಂಗದ ಮಧ್ಯೆ ಮತ್ತು ಕಾಡಿಗೂ ಒಂದು ಪಾರ್ಟ್ನರ್ಶಿಪ್ ಬೆಳೆಯುತ್ತೆ. ಅಲ್ಲಿ ನಾವು ಸರಿ ಮಾಡಿರೋಂಥ ಕಾಡಿಗೆ ಆವಾಗ ಅವರು ಅದನ್ನು ರಕ್ಷಣೆ ಕೂಡ ಮಾಡ್ತಾರೆ ಅವರೇ ಕೂಡ. ಸೊ ಹಾಗಾಗಿ ಅಲ್ಲಿ ಅವ್ರಿಗೆ ಒಂದು ಕೆಪಾಸಿಟಿ ಬಿಲ್ಡಿಂಗು ಮಾಡಿ ಅವ್ರಿಗೆ ಯಾವ ರೀತಿ ಮಾಡಬೇಕು ಅಂತ ಅವ್ರಿಗೂ ಅದನ್ನು ಹೇಳಿಕೊಟ್ಟು ಕಾಡಲ್ಲಿ ಸಂರಕ್ಷಣೆ ಮಾಡೋದನ್ನೋದನ್ನು ನಾವು ಈ ಸೀಡ್ ಬಾಲ್ ಮುಖಾಂತರ ನಾವು ನಾಡಿನಲ್ಲಿ ಎಲ್ಲ ಅಲ್ಲಿ ಇಲ್ಲಿ ಮಾಡ್ಬೋದು, ಪರವಾಗಿಲ್ಲ. ಈ ಕಾಡಲ್ಲಿ ಹೋದಾಗ ನಾವು ಮುಟ್ಟಬಾರ್ದು ಅದನ್ನು, ಯಾಕಂದರೆ ಅದೇ ಅದಾಗೇ ಒಂದು ಈಕೋಸಿಸ್ಟಮ್ ಅದು. ಅದರಲ್ಲಿ ಹೊಸತಾಗಿರೋವಂಥದ್ದನ್ನು ಏನೂ ತರೋ ಹಂಗಿಲ್ಲ, ತಂದುಬಿಟ್ರೆ ಅದರದ್ದೇ ಇನ್ನೊಂದು ಬೇರೆ ಪ್ರಾಬ್ಲಮ್ ಕ್ರಿಯೇಟ್ ಆಗೋಗುತ್ತೆ. ಸೊ ಈ ಒಂದು ನಮ್ಮ ನೇಚರ್ ಅಥವಾ ಪ್ರಕೃತಿನೇ ನಾವು ಬಳಸ್ಕೊಂಡು ಅಸಿಸ್ಟೆಡ್ ನ್ಯಾಚುರಲ್ ರೀಜನರೇಷನ್ ಅನ್ನೋಂಥ ಒಂದು ವಿಧಾನ ಇದೆ. ಅದರಲ್ಲಿ ನಾವು ಏನು ತೊಂದರೆ ಕೊಡ್ತಿದ್ವಿ ಅದನ್ನ ಮಾತ್ರ ತೆಗಿಬೇಕು. ಒಂದು ಸ್ವಲ್ಪ ಸಪೋರ್ಟ್ ಕೊಟ್ಟರೆ ಉಳಿಕೆ ಕೆಲಸ ಅಷ್ಟು ಪ್ರಕೃತಿ ತಾನೇ ಮಾಡ್ಕೊಳ್ಳುತ್ತೆ, ನಾವೇನೂ ಮಾಡಬೇಕಾಗಿಲ್ಲ. ಹಾಗಾಗಿ ಈ ಇದನ್ನು ಉಪಯೋಗಿಸ್ಕೊಂಡು ಇದುವರೆಗೂ ಒಂದು 14 ವರ್ಷದಲ್ಲಿ ಒಂದು 3,500 ಎಕರೆ ನಾವು ಇದುವರೆಗೂ ನಾವು ವಾಪಸ್ಸು ಕಾಡಾಗಿ ತಂದಿದ್ದೀವಿ. ಅದನ್ನು ಇನ್ನೂ ಹೆಚ್ಚಿಗೆ ಕಂಪ್ನಿಗಳು ಅವ್ರಿಗೂ ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚಿಗೆ ಮಾಡಬೇಕು ಅನ್ನೋ ಉದ್ದೇಶ ಕೂಡ ಇದೆ. ಜೊತೆಯಲ್ಲಿ ಒಂದು 50 ಸಂಸಾರ ಕೂಡ ಪ್ರತಿದಿನ ಅವರಿಗೆ ನೋಡಿ. ಇವಾಗ ತಾವು ಒಂದು ಮಧ್ಯದಲ್ಲಿ ಒಂದು ಪ್ರಶ್ನೆ ಕೇಳಿದ್ರಿ, ವರ್ಷ ಇಡೀ ಏನು ಮಾಡ್ತೀರಿ ಅಂತ ಕೇಳಿದ್ರಿ. ಈಗ ಮಳೆ ಬಿದ್ದಾಗ ಒಂಥರ ಕೆಲಸ ಇರುತ್ತೆ, ಈ ಭೂಮಿ ಗಟ್ಟಿಯಾಗಿದ್ದಾಗ ಮಾಡೋಕ್ಕಾಗಲ್ಲ. ಈಗ ಏನು ಮಾಡ್ತೀವಿ ನಾವು, ಟ್ರೆಂಚ್ಗಳು ತೆಗಿ, ಯಾಕಂದರೆ ಭೂಮಿ ಸಾಫ್ಟ್ ಆಗಿರುತ್ತೆ. ಈಗ ಟ್ರೆಂಚ್ ತೆಗೆದ್ರೆ ಮಳೆ ನೀರೆಲ್ಲ ಟ್ರೆಂಚ್ಗಳಲ್ಲಿ ಹೋಗಿ ಸೇರಿಕೊಂಡು ಆ ಒಂದು ಇಡೀ ಪ್ರದೇಶದ ಒಂದು ಹೈಡ್ರಾಲಜಿ ಏನಿದೆ, ನೀರಿನಂಶ ಜಾಸ್ತಿ ಆಗಿಬಿಡುತ್ತೆ. ಸೊ ಅಂತಹ ಒಂದು ಜಾಗದಲ್ಲಿ ನಾವು ಮೊದಲೇ ತೆಗೆದಿಟ್ಟ ಬಿತ್ತೆ ಇತ್ತು ಅಂದರೆ ಅದನ್ನು ಅಲ್ಲಿಟ್ಟರೆ, ಈಗ ಹುಲ್ಲಿನ ಬಿತ್ತನೆ ಬೀಜ ಇರ್ಬೋದು, ಮತ್ತು ಲೋಕಲ್ ನೇಟಿವ್ ಸ್ಪೀಷೀಸ್ದು ಈಗ ಬೇಜಲಿರ್ಬೋದು ಅಥವಾ ಕಕ್ಕೆ ಇರ್ಬೋದು ಆ ಥರ ಇತ್ಯಾದಿ ಏನು ಬೇಕಾದ್ರೆ ಇರ್ಬೋದು, ಇಂಥದ್ರದೆಲ್ಲ ಬೀಜ ನಾವು ಮೊದಲೇ ಹಿಂದೆ ನಾವು ಡೈ ಅದು ಬೀಜ ಬಿಡೋ ಟೈಮಲ್ಲಿ ನಾವು ಕಲೆಕ್ಟ್ ಮಾಡಿ ಇಟ್ಕೊಂಡ್ಬಿಡ್ತೀವಿ, 100 ಮೂಟೆ ಕಲೆಕ್ಟ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀವಿ ಈ ನಮ್ಮ ಇವರು ಎಸ್ ಎ ಜಿ ಮುಖಾಂತರನೇ. ಅದನ್ನು ಮಳೆ ಬಿದ್ದಾಗ ಈ ಥರ ಟ್ರೆಂಚು ತೆಗಿಯೋಕ್ಕಾದಂಗೂ ಆಗುತ್ತೆ, ಭೂಮಿ ಸಾಫ್ಟ್ ಆಗಿರುತ್ತೆ. ಅಲ್ಲಿ ನಾವು ಇಟ್ಟಾಗ ಅಲ್ಲಿ ಇಲ್ಲದೇ ಇರುವಂಥ ವೆರೈಟಿಗಳೆಲ್ಲನೂ ಅಲ್ಲಿ ಬರೋಕ್ಕೆ ಶುರು ಆಗುತ್ತೆ. ಒಂದು ಸ್ವಲ್ಪ ಹುಲ್ಲು ಬಂದುಬಿಟ್ರೆ ಸಾಕು, ಹುಲ್ಲು ಬಂದ ತಕ್ಷಣ ಅದನ್ನು ತಿನ್ನೋಕ್ಕೆ ಜಿಂಕೆ ಬರುತ್ತೆ, ಅದ್ರ ಪಿಕ್ಕೇನಲ್ಲಿ ಇನ್ನೊಷ್ಟು ಬೀಜ ಇರುತ್ತೆ, ಅದಲ್ಲಿ ಬೆಳ್ಕೊಳತ್ತೆ. ಹೀಗಾಗಿ ಪ್ರಕೃತಿ ತಾನಾಗೆ ತನ್ನ ಒಂದು ಸಂರಕ್ಷಣೆಗೆ ಮುಂದೊಡ್ಕೊಂಡ್ಬಿಡುತ್ತೆ. ಅದು ಭಾಳ ಒಳ್ಳೆಯ ಕಾರ್ಯಕ್ರಮ ನೀವು ನಡೆಸ್ತಾ ಇದ್ದೀರಿ, ಭಾಳ ವಿವರವಾಗಿ ಹೇಳಿದ್ದೀರಿ ಹನುಮಂತರಾವ್ ಅವರೇ. ಇನ್ನು ರತ್ನ ರಾಜಯ್ಯ ಅವರ ಕಡೆಗೆ ನಾವು ಹೋಗೋಣ. ಒಂದು ಕಾರ್ಯಕ್ರಮ ರೂಪಿಸಾಯಿತು, ಗ್ರಾಮೀಣ ಪರಿಸರದಲ್ಲೂ ಗುಣಾತ್ಮಕವಾದ ಒಂದು ಆಹಾರದ ವ್ಯವಸ್ಥೆಯನ್ನು, ಒಳ್ಳೆಯ ಗೊಬ್ಬರವನ್ನು, ಒಳ್ಳೆಯ ಪರಿಕರಗಳನ್ನು ಉಪಯೋಗಿಸಿ ಬೆಳೆಯುವಾಗಾಯಿತು. ಇನ್ನು ಅದು ನಮ್ಮ ಕುಟುಂಬಕ್ಕೆ, ಕುಟುಂಬದ ಸದಸ್ಯರಿಗೆ, ಸಮುದಾಯಕ್ಕೆ ತಲುಪಬೇಕು, ವ್ಯವಸ್ಥಿತ ರೀತಿಯಲ್ಲಿ ತಲುಪಬೇಕು. ಅಲ್ಲಿ ಆಹಾರ ಹಾಗೂ ಪೋಷಣೆ ಮುಖ್ಯ ಆಗುತ್ತೆ. ಬಳಕೆ ಮಾಡುವಂಥ ಆಹಾರ ನಮ್ಮ ದೇಹಕ್ಕೆ ಶಕ್ತಿಯನ್ನು ನೀಡೋ ರೀತಿ ಇರಬೇಕು, ಸುಲಭವಾಗಿರಬೇಕು, ಸ್ಥಳೀಯವಾಗಿರಬೇಕು. ಈ 3 ಅಂಶಗಳನ್ನು ಗಮನದಲ್ಲಿಟ್ಕೊಂಡು ನೀವು ಕಾರ್ಯಕ್ರಮಗಳನ್ನು ನಡೆಸ್ತಿದ್ದೀರಿ ಅಂತ ಹೇಳಿ, ನಿಮ್ಮ ಕಾರ್ಯಕ್ರಮಗಳು ಏನೆಲ್ಲ ಇರುತ್ತೆ ಸರ್? ನಾವು ಅಂದರೆ ನಾವೆಲ್ಲರೂ ಸೇರಿಕೊಂಡು ಈಗ ಹೊಸ್ತು ಕಾರ್ಯಕ್ರಮ ಏನು ಯೋಚನೆ ಮಾಡಿದ್ದೀವಿ ಅಂದರೆ, ಹೆಸರು ಪ್ರಥಮ ಪೋಷಣ ಅಂತ. ಪ್ರಥಮ ಮೈಸೂರಿಂದನೇ ಹೆಸರು ಬಂದಿರೋದು ಪ್ರಥಮ ಪೋಷಣ ಅಂತ. ಅದರಲ್ಲಿ ನಮ್ಮ ಇಂಟೆನ್ಷನ್ ಏನು ಅಂದರೆ, ಒಳ್ಳೆ ಆಹಾರ ಅಭ್ಯಾಸ ಆಗಬೇಕು, ಹ್ಯಾಬಿಟ್ ಆಗಬೇಕು. ಇವತ್ತು ನಾಳೆ ಒಂದು ವಾರ ಒಂದು ವರ್ಷ ಅಲ್ಲ, ಯಾವಾಗಲೂ ಮುಂಚಿನ ಕಾಲದಲ್ಲಿ ಹಾಗೆ ನಾವು ತಿಂತಾಯಿದ್ವಿ, ಈಗ ತಿನ್ನಲ್ಲ. ಸೊ ಅದನ್ನು ಅಭ್ಯಾಸ ಮಾಡೋಕ್ಕೆ ನಾವು ಗ್ರಾಮೀಣ ಜಾಗದಲ್ಲಿ ಅವ್ರ ಜೊತೆ ಕೆಲಸ ಮಾಡ್ತಾಯಿದ್ದೀವಿ. ಅದರಲ್ಲಿ 2 ವಿಷಯ ಮಾಡ್ತಾಯಿದ್ದೀವಿ. ಒಂದು, ನಾವು ಅವರಿಗೆ ಆ್ಯಕ್ಚುಲಿ ಆಹಾರದ ಬಗ್ಗೆ ಮತ್ತು ನ್ಯೂಟ್ರಿಷನ್ ಬಗ್ಗೆ ಹೇಳ್ತೀವಿ ಸಿಂಪಲ್ ಟರ್ಮ್ಸ್ನಲ್ಲಿ. ಏನು ಜಾಸ್ತಿ ಟೆಕ್ನಿಕಲ್ ವರ್ಡ್ಸ್ ಆ ಥರ ಏನು ಯೂಸ್ ಮಾಡಲ್ಲ, ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ ಆಹಾರದಿಂದ ಏನಾಗುತ್ತೆ. ಆ್ಯಕ್ಚುಲಿ ನಮ್ಮ ಥೀಮ್ ಲೈನು ಆಹಾರದಿಂದಲೇ ಆರೋಗ್ಯ. ಸೊ ಅದು ಅವರು ಅರ್ಥ ಮಾಡ್ಕೋಬೇಕು. ಇನ್ನೊಂದು ಏನು ಮಾಡ್ತೀವಿ ಅಂದರೆ, ಇವರು ಹನುಮಂತ್ ಸರ್ ಅಂದಂಗೆ, ನಾವು ಅವರಿಗೆ ಹಿತ್ತಲ ತೋಟಗಾರಿಕೆ ಪ್ಲಸ್ ಕಮ್ಯುನಿಟಿ ಅಂದರೆ ನಾವು 2 ಪ್ಯಾಚ್ ಐಡೆಂಟಿಫೈ ಮಾಡಿದ್ದೀವಿ. ಅಲ್ಲಿ ನಾವು ಸಿಂಪಲ್ ಅಂದರೆ ಶುರು ಮಾಡೋದು ಸಿಂಪಲ್ ತರಕಾರಿ ಮತ್ತು ಹಣ್ಣು ಅದನ್ನು ಬೆಳೆಸೋಕ್ಕೆ ನಾವು ಅವ್ರಿಗೆ ಟ್ರೈನಿಂಗು ಕೊಡ್ತೀವಿ. ಟ್ರೈನಿಂಗ್ ಕೊಟ್ಟಮೇಲೆ ಬೀಜ ಸಸಿಗಳು ಪ್ಲಸ್ ಅದನ್ನು ಮಾನಿಟರ್ ಮಾಡ್ತೀವಿ. ಅಂದರೆ ನಾವೀಗ ಸದ್ಯಕ್ಕೆ 10 ರೈತರ ಜನನ ಐಡೆಂಟಿಫೈ ಮಾಡಿದ್ದೀವಿ. ಅವರ ಹಿತ್ತಲಲ್ಲಿ ನಾವು ಇದೆಲ್ಲ ಕರಿಬೇವು ಮೆಣಸಿನ್ಕಾಯಿ ಎಲ್ಲ ಲೋಕಲ್ ಅಂದರೆ ಸಿಂಪಲ್ ಫುಡ್ಸ್ ಆಮೇಲೆ ಅದನ್ನು ಹಿಡ್ಕೊಂಡು ನಾನು ಅಡುಗೆನೂ ತೋರಿಸ್ತೀನಿ ಸಿಂಪಲ್ಲಾಗಿ. ಎಲ್ಲ ನಮ್ಮ ತಾಯಿ ನಮ್ಮ ಅಜ್ಜಿ ಮಾಡುವ ಅಡುಗೆ, ಏನೂ ಫ್ಯಾನ್ಸಿ ವೆಸ್ಟರ್ನ್ ಏನೂ ಇಲ್ಲ. ಆ ಅಭ್ಯಾಸನ ಅವರಿಗೆ ಹಾಕೋಕ್ಕೆ ನಾವು ಪ್ರಯತ್ನ ಪಡ್ತೇವೆ. ಈ ನಮ್ಮ ಪ್ರಯತ್ನಗಳಲ್ಲಿ ಮಕ್ಕಳು ನೋಡ್ತಾ ಇರ್ತಾರೆ, ಅವರ ಮನಸ್ಸು ಅವರ ಯೋಚನೆ ಅದರಲ್ಲೆಲ್ಲ ಪರಿಣಾಮ ಬೀಳ್ತಾ ಇರುತ್ತದ್ದು. ಸೊ ಅದು ಮುಂದಿನ ಪೀಳಿಗೆಗಳಿಗೆ ಅದು ಒಳ್ಳೇದಾಗುತ್ತದ್ದು. ಸೊ ನೀವು ಮಾಡ್ತಾ ಇರೋದು ಮಕ್ಕಳ ಒಂದು ಕಲಿಕೆಗೂ ಹೆಚ್ಚಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಆಮೇಲೆ ಇನ್ನೊಂದು, ಅವರು ಈಗ ಅಲ್ಲಿ ಗ್ರಾಮದಲ್ಲಿ ಅಂಗನವಾಡಿ ಮತ್ತು ಸ್ಕೂಲ್ ನಡೆಸ್ತಾರೆ. ಅಂಗನವಾಡಿಲಿ ಬರುವ ಮಕ್ಕಳು ಈಗ ಎಲ್ರಿಗೂ ತುಂಬ 3-6 ವರ್ಷ ಅದಕ್ಕಿಂತಲೂ ಕಮ್ಮಿ, ಬಟ್ ಕ್ರಿಟಿಕಲ್ ಸ್ಟೇಜ್ ಆಫ್ ಡೆವಲಪ್ಮೆಂಟ್ 3-6. ಅದರಲ್ಲಿ ಬರೀ ದೇಹದ ಡೆವಲಪ್ಮೆಂಟ್ ಅಂದರೆ ಮೂಳೆ ಇದು ಆರ್ಗನ್ಸ್ ಅಲ್ಲ, ಬ್ರೈನ್ ಆ್ಯಂಡ್ ಸ್ಪೈನ್, ದೇರ್ಫೋರ್ ಲರ್ನಿಂಗ್ ಎಬಿಲಿಟಿ, ಯುನೋ ಎಬಿಲಿಟಿ ಟು ಲರ್ನ್, ಆ 3 ವರ್ಷದಲ್ಲಿ ಡೆವಲಪ್ ಆಗುತ್ತೆ. ಆಗ ಆಹಾರ ಸರಿಯಾಗಿಲ್ಲದಿದ್ದರೆ ಅಂದರೆ ಬ್ರೈನಿಗೆ ಡೆವಲಪ್ ಮಾಡಬೇಕಾದ್ರೆ ಸರ್ಟನ್ ವಿಟಮಿನ್ಸ್ ಬೇಕು, ಸರ್ಟನ್ ಯುನೋ ಬೇರೆ ನ್ಯೂಟ್ರಿಯನ್ಸ್, ಅದಿಲ್ಲದೇ ಇದ್ದರೆ ಅದು ಬ್ರೈನ್ ಸರಿಯಾಗಿ ಡೆವಲಪ್ ಆಗಲ್ಲ. ಥ್ರೂ ದ ಮದರ್ ವಿ ಆರ್ ಟಾರ್ಗೆಟಿಂಗ್ ದ ಚಿಲ್ಡ್ರನ್ ಆಲ್ಸೋ. ಅಶ್ವಿನಿ ರಂಜನ್ ಅವರೇ, ನಿಮ್ಮ ಉದ್ದೇಶ ಏನಿತ್ತು ಪ್ರಥಮ ಮೈಸೂರು ಸಂಸ್ಥಾಪನೆ ಮಾಡಿದ್ದು, ಅದೆಲ್ಲ ಎಷ್ಟು ಮಟ್ಟಿಗೆ ಈಡೇರಿದೆ ಅಂತ ನಿಮಗನ್ಸುತ್ತೆ? ನನಗೆ ಇದುವರೆಗೆ ನಾವು ಏನು ಪಡೆದಿದ್ದೇವೋ ಇದು ನಿಜವಾಗಲೂ ಒಂದು ಶುರು. ನಾವು ಇನ್ನು ನಮ್ಮ ಗುರಿ ಇರೋದು ಶಾರ್ಟ್ ಟರ್ಮ್ ಗೋಲ್ ಏನು ಅಂತಂತಂದರೆ, ನಾವು ಟಿ ನರಸೀಪುರದಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಟಿ ನರಸೀಪುರದಲ್ಲಿ ಸುಮಾರು 106 ಹಳ್ಳಿ ಇದೆ. ಇಡೀ ತಾಲೂಕನೇ ನಾವು ಒಂದು ಮಾಡೆಲ್ ತಾಲೂಕು ಮಾಡಬೇಕು ಅನ್ನೋ ನಮ್ಮ ಗುರಿ ಅದು. ಇದು ಶುರು ಮಾಡಿದ್ದೀವಿ. ಈಗ 4 ಹಳ್ಳೀಲಿ ಶುರು ಮಾಡಿದ ಮೇಲೆ 8 ಹಳ್ಳಿಯವರು ಒಂದು ಅವರು ಒಂದು ಕೇಳ್ತಾ ಇದ್ದಾರೆ ನಮ್ಮನ್ನು ಸೇರಿಸ್ಕೊಳ್ಳಿ ಅಂತ. ನೋಡಿ, ಈ ನಮ್ಮ ಮಕ್ಕಳ ಕಲಿಕೆ ಹೆಚ್ಚಾಗಿ ಮಕ್ಕಳ ಭವಿಷ್ಯ ಏನಾದ್ರು ಒಳ್ಳೆಯದಾಗತ್ತೆ ಅನ್ನೋದೊಂದು ಅವರಿಗೆ ಒಂದು ನಂಬಿಕೆ ಬಂದುಬಿಟ್ರೆ ಅವರು ಅವರಾಗೇ ಬರ್ತಾರೆ, ನಮಗೂ ಸೇರಿಸ್ಕೊಳ್ಳಿ, ನಮ್ಮ ಮಕ್ಕಳನ್ನು ಚೆನ್ನಾಗಿ ಮುಂದಕ್ಕೆ ಬರಲಿ, ಅವರು ದೊಡ್ಡ ದೊಡ್ಡ ಕೆಲಸ ತಗೊಳ್ಳಿ, ನಮ್ಮ ಹಳ್ಳಿಲೇ ಒಂದು ಇಂಡಸ್ಟ್ರಿ ಶುರು ಮಾಡಲಿ, ಒಂದು ಬಿಸ್ನೆಸ್ ಶುರು ಮಾಡಲಿ ಅನ್ನೋ ಒಂದು ಆಸೆ ಬಂದುಬಿಟ್ಟಿದೆ ಈಗ. ಸರ್, ಇನ್ನೊಂದು ಒಂದು ಮಾತು ಹೇಳ್ತೀನಿ. ಅಶ್ವಿನಿ ಸರ್ ಅಂದಿದ್ದರಲ್ಲಿ ಒಂದು ಇದಿದೆ, ತುಂಬ ಜನ ಅಂದ್ಕೊಳ್ತಾರೆ ಓ ಇಷ್ಟು ವಿಶಾಲ ದೇಶ, ಇಷ್ಟು ಪಾಪ್ಯುಲೇಷನ್, ನಾನು ಒಬ್ಬನೇ ನಾನೇನು ಮಾಡಿದರೆ ಏನು ಏನೋ ಏನೂ ಅರ್ಥ ಇಲ್ಲ. ಬಟ್ ಇಂಗ್ಲೀಷ್ನಲ್ಲಿ ಒಂದು ಇದಿದೆ ಗಾದೆ, ಸ್ಮಾಲ್ ಇಟ್ಸ್ ಅ ಡ್ರಾಪ್ ದಟ್ ಮೇಕ್ಸ್ ದಿ ಓಷನ್, ಅಂದರೆ ಒಂದು ತೊಟ್ಟು ಹಾಕಿ ಸಮುದ್ರ. ಸೊ ನಾವು ತೊಟ್ಟುಗಳು, ಒಂದಿನ ಅದು ಸಮುದ್ರ ಆಗುತ್ತೆ. ಇಷ್ಟೊತ್ತು ನೀವು 3 ಜನ ಏನೆಲ್ಲ ವಿಚಾರಗಳನ್ನು ತಿಳಿಸಿದ್ದೀರಿ, ಇದೆಲ್ಲ ನಮ್ಮ ರೈತ ಬಾಂಧವರು ಕೇಳ್ತಾ ಇರ್ತಾರೆ. ಅಶ್ವಿನಿ ರಂಜನ್ ಅವರು ಹೇಳಿದ ಹಾಗೆ 4 ಗ್ರಾಮಗಳನ್ನು ಗುರುತಿಸಿ ನೀವು ಮಾದರಿ ಗ್ರಾಮಗಳಾಗಿ ಅದನ್ನು ಪರಿವರ್ತನೆ ಮಾಡ್ತಿರೋದನ್ನು ನೋಡ್ತಿದ್ದ ಹಾಗೆ, ಇನ್ನೊಂದು 4 ಗ್ರಾಮಗಳವರು ಸುತ್ತಮುತ್ತಲ ಗ್ರಾಮಗಳವರು ಆಸಕ್ತಿ ತೋರಿಸ್ತಾ ಇದ್ದಾರೆ ಅಂತ. ನಾವು ಸಾಮಾನ್ಯವಾಗಿ ಒಂದು ಮಾತನ್ನು ಹೇಳೇ ಇರ್ತೀವಿ, ಈ ಒಂದು ಪರಿಸರ ಏನಿದೆ ನಮಗೆ ಯಾವ ರೀತಿಯಲ್ಲಿ ಇದು ದಕ್ಕಿದೆ, ಇದಕ್ಕಿಂತ ಉತ್ತಮವಾಗಿ ನಾವು ಮುಂದಿನ ಪೀಳಿಗೆಗೆ ಬಿಟ್ಟು ಹೋಗಬೇಕು ಅಂತ. ಅದು ಮಣ್ಣಿನ ವಿಷಯ ಆಗ್ಬೋದು ಅಥವಾ ವಿದ್ಯೆಯ ವಿಷಯ ಆಗ್ಬೋದು ಅಥವಾ ಒಟ್ಟಾರೆ ನಾವು ಏನು ಪಡ್ಕೊಂಡಿದ್ದೀವಿ ಈ ಒಂದು ನಮ್ಮ ಬದುಕಿನ ಅವಧಿಯಲ್ಲಿ, ಇದಕ್ಕಿಂತ ಉತ್ತಮ ಮಟ್ಟದಲ್ಲಿ ಮುಂದಿನ ಪೀಳಿಗೆಗೆ ಅದು ಉಳಿಬೇಕು ಅನ್ನೋದು ಒಂದು ಎಲ್ಲರ ನಿರೀಕ್ಷೆ. ಅದು ಆ ನಿರೀಕ್ಷೆಗೆ ತಕ್ಕ ಹಾಗೆ ನೀವು ಕಾರ್ಯಕ್ರಮಗಳನ್ನು ರೂಪಿಸಿದ್ದೀರಿ. ಕಾರ್ಯಕ್ರಮ ಕೇಳ್ತಿರೋವಂಥವ್ರಿಗೆ ಒಂದು ಅಪೇಕ್ಷೆ ಇರುತ್ತೆ, ನಾವು ಸಹ ರಂಜನ್ ಅವ್ರ ಜೊತೆ ಮಾತಾಡಬಹುದಾ, ಹನುಮಂತರಾವ್ ಅವ್ರ ಜೊತೆ ಮಾತಾಡಬಹುದಾ, ಹಾಗೆಯೇ ರತ್ನ ರಾಜಯ್ಯ ಅವ್ರ ಜೊತೆ ಮಾತಾಡ್ಬೋದಾ ಅಂತ. ನೀವು 3 ಜನ ಸೇರಿ ಒಂದು ಕಾಂಟ್ಯಾಕ್ಟ್ ನಂಬರ್ ಹೇಳಿದ್ರು ಆಯಿತು, ಅಥವಾ ಒಂದು ಕಾಮನ್ ಫೋನ್ ನಂಬರ್ ತಿಳಿಸಿದ್ದೆ ಆದರೆ, ಖಂಡಿತ ಅವರ ಅಗತ್ಯಗಳಿಗೆ ಅಥವಾ ಅವರ ಒಂದು ನಿಮ್ಮ ಮಾರ್ಗದರ್ಶನ ಸಲಹೆ ಸೂಚನೆಗಳು ಬೇಕಾದರೆ ನಿಮ್ಮನ್ನು ಸಂಪರ್ಕಿಸ್ಬೋದು ಅಂತ ಅನಿಸುತ್ತೆ. ರಂಜನ್ ಅವರೇ, ನೀವೇ ಹೇಳ್ಬೋದಾ ಅಥವಾ ಯಾರು ಹೇಳ್ತೀರಿ ನಂಬರ್ ಹೇಳಿ? ನನ್ನ ನಂಬರು ಗುರ್ತು ಹಾಕ್ಕೊಳ್ಳಿ, 9 9 8 6 1 5 8 3 4 0, 9 9 8 6 1 5 8 3 4 0, 9 9 8 6 1 5